ರೂಪಾಯಿನಷ್ಟು ಒಟ್ಟು ವರಮಾನ ಇದೆ. ನಿವ್ವಳ ಆದಾಯ 82,794 ರೂಪಾಯಿ ಒಟ್ಟು ಇದೆ. ಅಂದ್ರೆ ಬಿಸಿ ರೇಷಿಯೋ ಏನಂತೀವಿ, ಬೆನಿಫಿಟ್ ಕಾಸ್ಟ್ ರೇಷಿಯೋ 1.75 ಈ ಬೇರೆ ಏಕ ಬೆಳೆ ಪದ್ಧತಿಗಿಂತ ಇದು ಹೆಚ್ಚು ಕಾಣ್ತಾ ಇದೆ. ಹಾಗಾಗಿ ಆದಾಯ ಹೆಚ್ಚಿಸುವಲ್ಲಿ ಸಮಗ್ರ ಕೃಷಿ ಪದ್ಧತಿ ಪಾತ್ರ ಬಹಳಷ್ಟಿದೆ. ಸೊ ಇನ್ನು ಇದ್ರ ಬಗ್ಗೆ ಮಾಹಿತಿ ಪಡೆಯುವುದಾದ್ರೆ ಕೃಷಿ ವಿಸ್ತರಣಾ ಘಟಕಕ್ಕೆ ಬಂದು ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಪಡೆಯುವುದಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆ? ನನ್ನ ದೂರವಾಣಿ ಸಂಖ್ಯೆ ಈಗಿದೆ 8494-8744-28. ಧನ್ಯವಾದ ಸರ್. ಇದುವರೆಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಈ ಸಮಗ್ರ ಕೃಷಿ ಪದ್ಧತಿ ಯಾವ ರೀತಿಯಿಂದ ಅಳವಡಿಸಬೇಕು, ಏನ್ ಇದರಿಂದ ಲಾಭ ಇದೆ, ಮತ್ತೆ ಸರ್ಕಾರದಿಂದ ಯಾವ ರೀತಿ ಬೆನ್ನೆಲುಬಾಗಿ ಯೋಜನೆಗಳನ್ನು ತಗೊಂಡ್ ಬಂದಿದ್ದಾರೆ, ಮತ್ತೆ ಅವರಿಗೆ ಯಾವ ರೀತಿಯಿಂದ ಆದ್ಯತೆ ಇದೆ, ಸೌಲಭ್ಯ ಇದೆ, ಉಪಯೋಗ ಇದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ. ಭದ್ರಾವತಿ ಆಕಾಶವಾಣಿ FM ಕೇಂದ್ರದ ಪರವಾಗಿ ತಮಗೆ ಇನ್ನೊಮ್ಮೆ ಧನ್ಯವಾದ ತಿಳಿಸುತ್ತಾ ನಮಸ್ಕಾರ ಸರ್. ನಮಸ್ಕಾರ. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಬಯಲು ಸೀಮೆ ರೈತ ಬೆಳೆಯಾಗ ಸಜ್ಜೆಯ ಹಾಕಬೇಕು ಸರಿಯಾದ ಹೆಜ್ಜೆಯ. ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ. ಕಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು, ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು, ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ಕುರಿಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟೆಲೆ ಚೆನ್ನಾಗಿ ಹರಗಬೇಕು. ಕುರಿಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟೆಲೆ ಚೆನ್ನಾಗಿ ಹರಗಬೇಕು. ಬಯಲು ಸೀಮೆಯ ರೈತ ಬೆಳೆಯಾಗ ಸಜ್ಜಿ ಹಾಕಬೇಕು ಸರಿಯಾದ ಹೆಜ್ಜೆಯ. ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ. ಇಳುವರಿಗೆ ಉತ್ತಮ ತಳಿಬೇಕು, ಬರ ರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು. ಉತ್ತಮ ಇಳುವರಿಗೆ ಉತ್ತಮ ತಳಿಬೇಕು, ಬರ ರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು. ಕಾಳಿನ ಜೊತೆಗೆ ಮೇವು ಕೊಡುತ್ತಿರಬೇಕು, ಕಡಿಮೆ ದಿನಗಳಲ್ಲಿ ಕಟಾವಿಗೆ ಬರಬೇಕು. ಕಾಳಿನ ಜೊತೆಗೆ ಮೇವು ಕೊಡುತ್ತಿರಬೇಕು, ಕಡಿಮೆ ದಿನಗಳಲ್ಲಿ ಕಟಾವಿಗೆ ಬರಬೇಕು. ಬಯಲು ಸೀಮೆಯಾಗಿ ಹರಗಬೇಕು, ಬಯಲು ಸೀಮೆಯ ರೈತ ಬೆಳೆಯಾಗ ಸಜ್ಜೆ ಹಾಕಬೇಕು ಸರಿಯಾದ ಹೆಜ್ಜೆಯ. ಹೊರಬೇಕು ಬಹಳಷ್ಟು ಬಜ್ಜೆಯ, ಹೊರಬೇಕು ಬಹಳಷ್ಟು ಬಜ್ಜೆಯ. ಇಳುವರಿಗೆ ಉತ್ತಮ ಮಾತಾಡಬೇಕು ಬರರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು ಉತ್ತಮ ಇಳುವರಿಗೆ ಉತ್ತಮ ತಳಿಬೇಕು ಬರರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು ಕಾಳಿನ ಜೊತೆಗೆ ಮೇವು ಕೊಡುತ್ತಿರಬೇಕು ಕಡಿಮೆ ದಿನಗಳಲ್ಲಿ ಕಟಬಿಗೆ ಬರಬೇಕು ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಣ್ಣ ಅತಿ ಸಣ್ಣ ರೈತರಿಗಾಗಿ ಸಮಗ್ರ ಕೃಷಿ ಪದ್ದತಿ ಕುರಿತು ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕಿ ಶಿವಮೊಗ್ಗ ಜಿಲ್ಲೆಯಲ್ಲಿನ ಕೃಷಿ ವಿಸ್ತರಣಾ ನಿರ್ದೇಶನಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಬಿಎಂ ಧರ್ಮರಾಜ್ ಇವರೊಂದಿನ ಸಂದರ್ಶನವನ್ನು ಆಲಿಸಿದಿರಿ. ಬಳಿಕ ಪರಿಸರ ಗೀತೆಯನ್ನು ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಮುಕ್ತಾಯವಾಗಿದೆ. ನಾಳಿನ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ.